ಚರ್ಚಿಸಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಪೂರಕವಾಗಿ ಸ್ಪಂದಿಸಿದ್ದಾರೆ. ಈ ನಿಟ್ಟನಲ್ಲಿ ಕೊಡವ ಅಭಿವೃದ್ದಿ ನಿಗಮ ಶೀಘ್ರದಲ್ಲೇ ಘೋಷಣೆಯಾಗುವ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಕರಾವಳಿ ಮತ್ತು ಬೆಂಗಳೂರು ನಡುವಿನ ಸಂಪರ್ಕಕ್ಕೆ ಹೊಸ ವೇಗ ನೀಡಲು ವಂದೇ ಭಾರತ್ ರೈಲು ಸೇವೆ ಒದಗಿಸುವಂತೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ರೈಲ್ವೆ ಸಚಿವರಿಗೆ ಪತ್ರ ಬರೆದಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ದಿ ಯೋಜನೆಯಡಿ ಈ ವರ್ಷ ಸುಮಾರು 8,667 ಕೋಟಿ ರೂಪಾಯಿ ಹಂಚಿಕೆ, 1,000 ಕೋಟಿ ರೂಪಾಯಿ ಬಿಡುಗಡೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಬಾಕಿ ಇರುವ ಸುಮಾರು 76,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಗೆ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರದ ಸೂಚನೆ. ವೈಜ್ಞಾನಿಕ ಹಾಗೂ ವೈಚಾರಿಕ ಚಿಂತನೆಗಳತ್ತ ಆಸಕ್ತಿ ಬೆಳೆಸಿಕೊಳ್ಳಲು ವಿಜ್ಞಾನ ಸಮ್ಮೇಳನಾಧ್ಯಕ್ಷ ವಿಶ್ವಾರಾಧ್ಯ ಸತ್ಯಂಪೇಟೆ ಕರೆ. ಹಾಗೂ ರಾಷ್ಟಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ಎತ್ತಿಹಿಡಿಯುವ ಮೂಲಕ ಸಮಸಮಾಜ ನಿರ್ಮಿಸಲು ಜಾನಪದ ಪರಿಷತ್ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರ ಇಂದಿನ ಕೃಷಿರಂಗದಲ್ಲಿ ಕೇಳಿ ಫಲಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ, ಬಾಳೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳು, ಈ ಕುರಿತು ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ತಿಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನದ ವೈಪರೀತ್ಯದಿಂದಾಗಿ ಸಾಕಷ್ಟು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಮ್ಮ ರೈತ ಬಾಂಧವರದಾಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಯಾವುದಾದ್ರು ಒಂದು ನಾವು ಬೇಸಾಯ ಕ್ರಮವನ್ನು ಅನುಸರಿಸಿ ಆದಾಯವನ್ನು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಕಟ್ಕೊಳ್ಬಹುದು ಅಂತಂದರೆ ಪ್ರಮುಖವಾಗಿ ಎರಡು ವಿಚಾರಗಳತ್ತ ನಾವು ಗಮನವನ್ನು ಹರಿಸಬಹುದು. ಒಂದು ತೋಟಗಾರಿಕೆ ಬೆಳೆಯನ್ನು ಇಟ್ಕೊಳ್ಬಹುದು, ಮತ್ತೊಂದು ಜಾನುವಾರುಗಳ ಸಾಕಾಣಿಕೆ. ಈ ಎರಡೂ ಕೂಡ ಇದ್ದರೆ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಜೀವನವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಸುಲಭ ಆಗುತ್ತೆ. ತೋಟಗಾರಿಕಾ ಬೆಳೆಗಳತ್ತ ನಮ್ಮ ಚಿತ್ತ ಇತ್ತು ಅಂತ ಹೇಳಿದರೆ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು, ಜೀವನವನ್ನು ಸದೃಢ ಮಾಡಿಕೊಳ್ಬಹುದು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳಿಗೆ ಕುರಿತಂತೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಹಜವಾಗಿ ರೈತರನ್ನ ಇಂತಹ ಸಂದರ್ಭದಲ್ಲಿ ಕೈ ಹಿಡಿತಕ್ಕಂಥದ್ದು ಅಂತಂದ್ರೆ ತೋಟಗಾರಿಕಾ ಬೆಳೆ. ಅದರಲ್ಲೂ ಸಾಕಷ್ಟು ತೋಟಗಾರಿಕಾ ಬೆಳೆಗಳು ಈಗಾಗಲೇ ನಮ್ಮ ರೈತ ಬಂದವರು ಸಾಗುವಳಿ ಮಾಡ್ತಿದ್ದಾರೆ, ಬೆಳ್ಕೊಂಡು ಬರ್ತಿದ್ದಾರೆ, ಆದಾಯವನ್ನು ಗಳಿಸಿದ್ದಾರೆ. ಆದರೆ ಇವತ್ತು ನಾವು ಮುಖ್ಯವಾಗಿ ಬಾಳೆ ಬೆಳೆಯ ವಿಚಾರಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸರ್, ಬಾಳೆ ಬೆಳೆಯ ಪ್ರಾಮುಖ್ಯತೆ ಏನು ಅಂತ ತಿಳಿಸಿ ಸರ್. ಬಾಳೆ ಬೆಳೆ ಇದೆಯಲ್ಲ, ಇದು ಹಣ್ಣಿನ ಬೆಳೆಗಳಲ್ಲಿ ಎರಡನೇ ಪ್ರಮುಖವಾದಂಥ ಬೆಳೆ. ಮೊದಲನೇದು ಮಾವು ಬರುತ್ತೆ, ನಂತರ ಎರಡನೇದು ಬಾಳೆ ಬರುತ್ತೆ. ಇದು ವರ್ಷ ಪೂರ್ತಿ ಉಪಯೋಗಿಸುವಂಥ ಬೆಳೆ, ಆಮೇಲೆ ವರ್ಷ ಪೂರ್ತಿ ಬೆಳೆಯುವಂಥ ಬೆಳೆ. ಪೂಜೆ ಮಾಡೋಕ್ಕಿರ್ಬೋದು ಅಥವಾ ತಿನ್ನೋದಕ್ಕಿರ್ಬೋದು, ಎಲ್ಲದಕ್ಕೂ ಬಾಳೆಹಣ್ಣು ಪ್ರತಿನಿತ್ಯ ಬೇಕಾಗುತ್ತೆ. ಇದರಲ್ಲಿ ಹೆಚ್ಚಿನ ಖನಿಜಾಂಶಗಳಿರುತ್ತೆ, ಆಮೇಲೆ ವಿಟಮಿನ್ ಇರುತ್ತೆ, ಮುಖ್ಯವಾಗಿ ವಿಟಮಿನ್ ಬಿ ಇರುತ್ತೆ. ಆಮೇಲೆ ಇದರಲ್ಲಿ 27% ಶರ್ಕರ ಪಿಷ್ಟ ಇರುತ್ತೆ, ಶಕ್ತಿಯ ಒಂದು ಮೂಲ ಇದು. ಹಂಗಾಗಿ ಈ ಬಾಳೆ ತುಂಬಾ ಪ್ರಮುಖವಾಗಿದೆ. ಈ ಬೆಳೆಯನ್ನು ಬೆಳೆಯೋದ್ರಿಂದ ಹೆಚ್ಚಿನ ಆದಾಯನೂ ಸಹ ಬರುತ್ತೆ ರೈತರಿಗೆ. ಸಹಜವಾಗಿ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಕಾಲದಲ್ಲೂ ಬೆಳಿಬಹುದಂತಹ ಬೆಳೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ, ಸತ್ಯ ಕೂಡ ಹೌದು. ಅಲ್ಲದೆ ಎಲ್ಲಾ ವಯೋಮಾನದವರು ಕೂಡ ಇಷ್ಟಪಟ್ಟು ಸೇವಿಸುವಂತಹ ಹಣ್ಣು ಈ ಬಾಳೆಹಣ್ಣು. ಹಾಗಾಗಿ ಬಾಳೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ನಾವು ಯಾವುದೇ ಬೆಳೆಯನ್ನ ಸಾಗುವಳಿ ಮಾಡಬೇಕು ಅಂತ ಹೇಳಿ ಹೊರಟಾಗ ನಮಗೆ ಮುಖ್ಯವಾಗಿ ಅಲ್ಲಿ ಕಾಡತಕ್ಕಂಥದ್ದು ಅಥವಾ ಬೇಕಾಗ್ತಕ್ಕಂಥದ್ದು ಮಣ್ಣು. ನಮ್ಮ ಭೂಮಿ ಚೆನ್ನಾಗಿತ್ತು ಅಂತಂದ್ರೆ ಉತ್ತಮವಾದಂತಹ ಬೆಳೆಯನ್ನ ಬೆಳಿಬಹುದು. ಹಾಗಾಗಿ ಬಾಳೆ ಬೆಳೆಯನ್ನ ಸಾಗುವಳಿ ಮಾಡಬೇಕು ಅಂತಂದ್ರೆ ಮಣ್ಣು ಹೇಗಿರಬೇಕು, ಹಾಗೇನೆ ನಾವು ಯಾವೆಲ್ಲ ಕಾಲದಲ್ಲಿ ಈ ಬಾಳೆಯನ್ನ ಸಾಗುವಳಿ ಮಾಡಬಹುದು ಅಂತ ತಿಳಿಸ್ಕೊಡಿ ಸರ್. ಈ ಬಾಳೆ ಬೆಳೆಯನ್ನ ಎಲ್ಲಾ ತರದ ಮಣ್ಣಲ್ಲೂ ಬೆಳಿಬಹುದು, ಎಲ್ಲಾ ಪ್ರದೇಶಗಳಲ್ಲೂ ಬೆಳೆಯುವಂತ ಒಂದು ಬೆಳೆ ಇದು. ಕೆಂಪು ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣಿನಲ್ಲೂ ಸಹ ಬೆಳಿಬಹುದು. ಮಣ್ಣಲ್ಲಿ ಮುಖ್ಯವಾಗಿ ತೇವಾಂಶ ಹೆಚ್ಚು ಕಾಯ್ದಿಟ್ಕೊಳ್ಳುವಂತ ಸಾವಯವ ಅಂಶ ಇರುವಂತ ಮಣ್ಣಿದ್ರೆ ತುಂಬಾ ಒಳ್ಳೆಯದು ಈ ಬೆಳೆಗೆ. ಆಮೇಲೆ ಇದಕ್ಕೆ ನೀರು ಜಾಸ್ತಿ ಬೇಕು, ನೀರಾವರಿ ಅನುಕೂಲ ಇರೋ ಕಡೆ ಎಲ್ಲ ಕಡೆ ಬೆಳಿಬಹುದು. ಇದನ್ನ ವರ್ಷ ಪೂರ್ತಿ ನಾಟಿ ಮಾಡಬಹುದು, ಬಟ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕಷ್ಟ, ಚಳಿ, ಜೂನ್ ಜುಲೈ ಅತಿ ಸೂಕ್ತ ಈ ಬಾಳೆ ಬೆಳೆಯೋದಕ್ಕೆ. ಅಂದ್ರೆ ಎಲ್ಲಾ ರೀತಿಯ ಮಣ್ಣಲ್ಲೂ ಕೂಡ ನಾವು ಬಾಳೆಯನ್ನ ಬೆಳಿಬಹುದು ಅಂತ ಹೇಳ್ತಾರೆ. ಹಾಗೇನೆ ಎಲ್ಲಾ ಕಾಲದಲ್ಲೂ ಬೆಳಿಬಹುದು, ಆದ್ರೆ ನವೆಂಬರ್ ಡಿಸೆಂಬರ್ ಸಂದರ್ಭದಲ್ಲಿ ಚಳಿಯ ವಾತಾವರಣ ಹೆಚ್ಚಾಗಿ ಇರೋದ್ರಿಂದ ಇದು ಸೂಕ್ತ ಅಲ್ಲ. ಆದ್ರೆ ಮುಂಗಾರು ಆರಂಭವಾದಂತಹ ಜೂನ್ ಮತ್ತೆ ಜುಲೈ ತಿಂಗಳು ಉತ್ತಮ ಅಂತ ವಿಚಾರವನ್ನ. ನೀರಾವರಿ ಅನುಕೂಲ ಇದ್ರೆ ಬೇಸಿಗೆಲೂ ಸಹ ನಾಟಿ ಮಾಡ್ಕೊಂಡು, ಅಂದ್ರೆ ಯಾರೆಲ್ಲ ನೀರಾವರಿಯನ್ನು ಹೊಂದಿರ್ತಾರೆ ಅವರು ಬೇಸಿಗೆನಲ್ಲೂ ಕೂಡ ಮಾಡಬಹುದು. ಸರ್, ಸಹಜವಾಗಿ ಯಾವುದೇ ಒಂದು ನಾವು ಬೆಳೆಯನ್ನ ಬೆಳಿತೀವಿ ಅಂತ ಹೇಳಿ ಅಂತಂದಾಗ ಅಲ್ಲಿ ಪ್ರಮುಖವಾಗಿ ಎಲ್ಲರನ್ನ ಕಾಡುವಂತಹ ಪ್ರಶ್ನೆ, ಯಾವ ತಳಿಯನ್ನ ಹಾಕೊಳ್ಬೇಕು, ಯಾವ ತಳಿಯನ್ನ ಹಾಕೊಂಡ್ರೆ ಉತ್ತಮವಾದಂತಹ ಇಳುವರಿ ಬರುತ್ತೆ ಮತ್ತೆ ಒಳ್ಳೆಯ ಆದಾಯವನ್ನ ಗಳಿಸಬಹುದು ಅನ್ನೋ ಒಂದು ಚಿಂತನೆ ಮನಸ್ಸಲ್ಲಿರುತ್ತೆ. ಹಾಗಾಗಿ ಬಾಳೆ ಬೆಳೆಯಲ್ಲೂ ಕೂಡ ಉತ್ತಮವಾದಂತಹ ಯಾವೆಲ್ಲ ತಳಿಗಳು ನಮ್ಮ ರಾಜ್ಯದಲ್ಲಿ ಇದೆ, ಹಾಗೇನೆ ನಮ್ಮ ಹಾಸನ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳು ಯಾವುದು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ ಸರ್. ಭಾರತದಲ್ಲಿ ಹೆಚ್ಚು ಕಡಿಮೆ 50 ಹೆಚ್ಚು ತಳಿಗಳನ್ನು ಬೆಳೀತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಕೆಲವೊಂದು ಮುಖ್ಯವಾದ ತಳಿಗಳಿದ್ದಾವೆ, ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಪಚ್ಚಬಾಳೆ, ಅದನ್ನು ಡ್ವಾರ್ಫ್ ಕ್ಯಾವೆಂಡಿಶ್ ಅಂತಾರೆ. ಇದೊಂದು ಜನಪ್ರಿಯ ತಳಿಯಾಗಿದೆ. ಇದು ಸುಮಾರು ಗಿಡ 6 ಎತ್ತರದವರೆಗೆ ಬೆಳೆಯುತ್ತೆ, ಹೆಚ್ಚು ಗಾಳಿ ಮತ್ತು ಉಷ್ಣ ವಾತಾವರಣನ ಇದು ತಡ್ಕೊಳ್ಳುತ್ತೆ. ಅನಂತರ ಇದ್ರ ಹಣ್ಣು ದೊಡ್ಡ ಇದ್ದು ತುದಿಯಲ್ಲಿ ಬಾಗಿರುತ್ತೆ. ಚೆನ್ನಾಗಿ ಬೆಳೆದ ಗೊನೆಯಲ್ಲಿ ಒಟ್ಟು 125 ಹಣ್ಣುಗಳಿರ್ತವೆ. ಇದು ಇದಕ್ಕೆ ಪನಾಮ ಸೊರಗು ರೋಗ ಅಂತ ಬರುತ್ತೆ, ಅದನ್ನು ತಡ್ಕೊಳ್ಳೋಂಥ ಶಕ್ತಿನೂ ಈ ಬೆಳೆಗೆ ಇದೆ. ಆಮೇಲೆ ಎಕ್ಸ್ಪೋರ್ಟ್ ರಫ್ತು ಮಾಡೋದಕ್ಕೂ ಸಹ ಈ ಪಚ್ಚಬಾಳೆಯನ್ನು ಬೆಳೀತಾ ಇದ್ದೀವಿ. ಅನಂತರ ಎರಡನೇದಾಗಿ ರೋಬಸ್ಟ ಅಂತ ಒಂದು ತಳಿ ಇದೆ, ಇದು ಸಹ ಕ್ಯಾವೆಂಡಿಶ್ ಗುಂಪಿಗೆ ಸೇರಿರೋದು. ಇದು ದೊಡ್ಡ ಗಾತ್ರದ ಗೊನೆ ಬಿಡುತ್ತೆ, ಆಮೇಲೆ ಗೊನೆ ಸಿಲಿಂಡರ್ ಆಕಾರದಲ್ಲಿರುತ್ತೆ. ಇದನ್ನು ಸಹ ರಫ್ತು ಮಾಡೋಕ್ಕೆ ಸೂಕ್ತವಾಗಿದೆ. ಅನಂತರ ಸೊರಗು ರೋಗಕ್ಕೆ ಇದು ಸಹ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ. ಅನಂತರ ಇನ್ನೊಂದು G9 ಅಂತ ಬರುತ್ತೆ, ಗ್ರ್ಯಾಂಡ್ 9 ಅಂತ. ಇದು ಸಹ ಕ್ಯಾವೆಂಡಿಶ್ ಗುಂಪಿಗೆ ಸೇರಿರುವಂತ ತಳಿ. ಇದು ಸಹ ಸಿಲಿಂಡರ್ ಆಕಾರದಲ್ಲಿದ್ದು ಇದು ಸಹ ರಫ್ತುಗೆ ಸೂಕ್ತವಾಗಿದೆ. ಅನಂತರ ಸೊರಗು ರೋಗಕ್ಕೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದ್ಕೊಂಡಿದೆ. ಆಮೇಲೆ ಕೆಲವೊಂದು ಸ್ಥಳೀಯವಾಗಿ ಆಯಾ ಪ್ರದೇಶದಲ್ಲಿ ಬೆಳೆಯುವಂತ ಕೆಲವೊಂದು ತಳಿಗಳಿದ್ದಾವೆ, ಅದರಲ್ಲಿ ಮುಖ್ಯವಾಗಿ ರಸಬಾಳೆ ಅಂತ ಹೇಳಿ ಇದನ್ನ ಮೈಸೂರು ಜಿಲ್ಲೆಯಲ್ಲಿ ಬೆಳೀತಾರೆ, ನಂಜನಗೂಡು ಇದರದ್ದು ಮೂಲ. ಇದು 8-9 ಎತ್ತರ ಬೆಳೆಯುತ್ತೆ, ಆಮೇಲೆ ಮಧ್ಯಮ ಗಾತ್ರದ ಗಟ್ಟಿ ತಿರುಳಿರುವಂತ ಹಳದಿ ಬಣ್ಣದ ಒಳ್ಳೆ ಹಣ್ಣು, ಅದು ತೆಳು ಸಿಪ್ಪೆ ಇರುತ್ತೆ. ಅನಂತರ ಇದು ತುಂಬಾ ರುಚಿಕರವಾಗಿರುವಂಥದ್ದು, ಇದೊಂಥರ GI ಕ್ರಾಪ್ ಅಂತ ಹೇಳ್ತಾರೆ, ಆಯಾ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥದ್ದು. ಅದೇ ಥರ ಇನ್ನೊಂದು ತಳಿ ಇದೆ ರಾಜಾಪುರಿ ಅಂತ, ಅದನ್ನ ಬೆಳಗಾಂ ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು, ಸವದತ್ತಿಯಲ್ಲಿ ಬೆಳೆಯೋದು. ಇದು ಕೆಂಪು ಬಣ್ಣದಿರುತ್ತೆ, ಇದು ಸಹ ತುಂಬ ರುಚಿಕರವಾದಂತಹ ಒಂದು ಹಣ್ಣು. ಆಮೇಲೆ ಸ್ಥಳೀಯವಾಗಿ ಏಲಕ್ಕಿ ಬಾಳೆ ಅಂತ ಬೆಳೀತಾರೆ, ಇದು ಪುಟ್ಟು ಬಾಳೆ ಅಂತಲೂ ಹೇಳ್ತಾರೆ. ಇದು ರುಚಿಕರವಾಗಿರುತ್ತೆ ಮತ್ತು ಉತ್ತಮ ಶೇಖರಣಾ ಗುಣಮಟ್ಟ ಹೊಂದಿರುತ್ತೆ. ಒಂದು 13-14 ತಿಂಗಳಲ್ಲಿ ಎಲ್ಲ ಬೆಳೆನೂ ಬಾಳೆ ತಳಿಗಳು ಕಟಾವಿಗೆ ಬರುತ್ತೆ. ಇದೊಂದು 10-14 KG ತೂಕ ಇರುತ್ತೆ ಏಲಕ್ಕಿ ಬಾಳೆ, ಒಂದು ಗೊನೆ 150-160 ಹಣ್ಣುಗಳಿರ್ತವೆ. ಇದು ಸಹ ರುಚಿಕರವಾದಂತಹ ಒಂದು ಹಣ್ಣಿನ ತಳಿಯಾಗಿರುತ್ತೆ. ಇನ್ನೊಂದು ನೇಂದ್ರನ್ ಅಂತ ಒಂದು ತಳಿ ಇದೆ, ಇದು ಅಡುಗೆಗೆ ಬಳಸಬಹುದು, ಸಾಂಬಾರು ಪಲ್ಯ ಎಲ್ಲ ಮಾಡ್ಲಿಕ್ಕೆ ಸೂಕ್ತ ಆಗಿರುತ್ತೆ. ಇದು ಚಿಪ್ಸ್ ಮಾಡ್ಲಿಕ್ಕೂ ಸಹ ಈ ತಳಿಯನ್ನ ಬಳಸ್ತಾರೆ. ಇಷ್ಟು ಮುಖ್ಯವಾದಂತಹ ತಳಿಗಳು ನಮ್ಮ ರಾಜ್ಯದಲ್ಲಿ, ಇವೆಲ್ಲ ತಳಿಗಳು ಇದಾವೆ, ಬೆಳೀತಾ ಇದ್ದೀರಿ. ಆಮೇಲೆ ಗುಡ್ಡಗಾಡು ಪ್ರದೇಶ ಅಂದ್ರೆ ಮಲ್ನಾಡು ಪ್ರದೇಶಕ್ಕೆ ಕ್ಯಾವೆಂಡಿಶ್, ರೋಬಸ್ಟ, ಜೀನೈನು, ಏಲಕ್ಕಿ ಬಳೆ ಇವೆಲ್ಲ ಬೆಳೀತಾರೆ. ಜೊತೆಗೆ ರಸಬಾಳೆ, ಪುಟ್ಬಾಳೆ ಇವನ್ನು ಸಹ ಬೆಳಿಬಹುದು. ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ನೇಂದ್ರನ್ನು, ರಸಬಾಳೆ, ರೋಬಸ್ಟ ಇವನ್ನೆಲ್ಲ ಬೆಳೀತಾರೆ. ಇವಿಷ್ಟು ತಳಿಗಳ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಮ್ಮ ದೇಶದಲ್ಲಿ 50ಕ್ಕಿಂತ ಹೆಚ್ಚು ತಳಿಗಳಿದೆ ಅಂತ ಹೇಳಿ ತಿಳಿಸಿದ್ರಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧವಾದಂತಹ ಒಂದು 10ಕ್ಕೂ ಹೆಚ್ಚಿನ ತಳಿಗಳನ್ನ ಇಲ್ಲಿ ಸಾಗುವಳಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಸರ್, ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರವನ್ನು ತಾವೀಗ ತಿಳಿಸ್ಕೊಡ್ಬೇಕು. ನಮ್ಮ ಹಾಸನ ಪ್ರದೇಶ ಏನಿದೆ, ಇದು 3 ರೀತಿಯ ಒಂದು ವಾತಾವರಣವನ್ನು ಹೊಂದಿರತಕ್ಕಂತಹ ಜಿಲ್ಲೆ. ಹಾಗಾಗಿ ನಮ್ಮ ಈ ಜಿಲ್ಲೆಗೆ ಅಂದ್ರೆ ಹಾಸನ ಜಿಲ್ಲೆಗೆ ಸೂಕ್ತವಾದಂತಹ ತಳಿಗಳು ಯಾವುದು, ಯಾವ್ದನ್ನ ಬೆಳೆದ್ರೆ ನಮ್ಮ ರೈತ ಬಾಂಧವರು ಆದಾಯವನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಿ? ಪಚ್ಚಬಾಳೆ ಬೆಳಿಬಹುದು, ಪಚ್ಚಬಾಳೆ, ಆಮೇಲೆ ಏಲಕ್ಕಿ ಬಾಳೆ ಇವನ್ನೆಲ್ಲ ಬೆಳಿಬಹುದು, ಸೂಕ್ತವಾದಂತದ್ದು, ಬೆಳೀತಾ ಇದ್ದಾರೆ ರೈತರು. ಸಹಜವಾಗಿ ನಾವು ಬಾಳೆಯನ್ನ ಬೆಳಿಬೇಕು ಅಂತೇಳಿ ಹೊರಟಾಗ ಏನೆಲ್ಲ ಪರಿಕರಗಳು ಬೇಕಾಗುತ್ತೆ, ಮತ್ತೆ ಸಾಗುವಳಿ ಮಾಡ್ತಕ್ಕಂತಹ ಕ್ರಮ ಇರುತ್ತೆ. ಯಾವುದೇ ಒಂದು ನಾವು ಬೆಳೆಯನ್ನ ಸಾಗುವಳಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಆದಂತಹ ಕೆಲವೊಂದು ಕ್ರಮಗಳಿರುತ್ತೆ. ಹಾಗಾಗಿ ಬಾಳೆಯ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಈಗ ಮುಖ್ಯವಾಗಿ ಬೇಸಾಯ ಮಾಡ್ಬೇಕಂದ್ರೆ ಈಗ ಬಾಳೆ ಸಸಿಗಳು ಎಲ್ಲಿಂದ ತರಬೇಕು, ಯಾವ ತರ ಸಸಿಗಳು ತರಬೇಕು ಅಂತ ಒಂದು ಪ್ರಶ್ನೆ ಎದ್ದೇಳುತ್ತೆ. ಇದರಲ್ಲಿ ಮುಖ್ಯವಾಗಿ ಕಂದು ಬಾಳೆನು ನಾಟಿ ಮಾಡ್ತಾರೆ, ಆಮೇಲೆ ಅಂಗಾಂಶ ಕೃಷಿ ಸಸಿಗಳು ಸಹ ಸಿಗ್ತವೆ. ಕಂದು ಬಾಳೆ ಅಂತಂದ್ರೆ ಆರೋಗ್ಯವಂತ ತೋಟದಿಂದ ಆಯ್ಕೆ ಮಾಡ್ಕೋಬೇಕು. ಫಸ್ಟ್ ನಾನು ಅಂತರ ಹೇಳ್ತೀನಿ, ಈ ಪಚ್ಚಬಾಳೆಗೆ 1.8 meters 1.8 meters ಅಂತರದಲ್ಲಿ ಬೆಳೆದ್ರೆ 1234 ಸಸಿ ಬೇಕಾಗುತ್ತೆ ಒಂದು ಎಕರೆಗೆ. ಅದೇ ರೋಬಸ್ಟ್ ಆದ್ರೆ 2.2 meters x 1.8 meters ಅಂತರದಲ್ಲಿ 900 ಗಿಡ ಬೇಕಾಗುತ್ತೆ. ಆಮೇಲೆ ಇದನ್ನ ಹೆಚ್ಚು ಸಾಂದ್ರ ಬೇಸಾಯದಲ್ಲೂ ಬೆಳಿತೀವಿ, 1.5 meters x 1.5 meters ಅಂತರದಲ್ಲಿ 1777 ಸಸಿಗಳು ಬೇಕಾಗ್ತವೆ, ಕಂದು ಸಸಿ ಆಗ್ಲಿ ಅಂಗಾಂಶ ಸಸಿ ಆಗ್ಲಿ. ನಾಟಿಗೆ ಬಳಸೋ ಕಂದು ಸಸಿ ಹೆಂಗಿರ್ಬೇಕು ಅಂತಂದ್ರೆ, ಇದು ಆರೋಗ್ಯವಂತ ತೋಟದಿಂದ ನಾವು ತಂದಿರಬೇಕು, ಯಾವುದೇ ರೋಗ ಮತ್ತೆ ಕೀಟಗಳ ಹಾವಳಿ ಇರಬಾರ್ದು. ಈ ಕಂದು ಸಸಿಗಳಲ್ಲಿ 2 ತರ ಇರುತ್ತೆ, ಒಂದು ಕತ್ತಿ ಕಂದು ಅಂತ ಹೇಳಿ, ಇನ್ನೊಂದು ನೀರ್ ಕಂದು ಅಂತ ಹೇಳ್ತಾರೆ ಅದಕ್ಕೆ. ಕತ್ತಿ ಕಂದು ಅಂದ್ರೆ ಎಲೆ ಚೂಪಾಗಿರುತ್ತೆ, ಉದ್ದಕ್ಕಿರುತ್ತೆ. ಇದನ್ನ ನಾಟಿ ಮಾಡಿದ್ರೆ ನಮ್ಗೆ ಅನುಕೂಲ, ಇಳುವರಿ ಬೇಗ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ಈ ನೀರು ಕಂದು ಇರುತ್ತಲ್ಲ, ಸೋಲ್ಡ್ ಸಕ್ಕರ್ಸ್ ಅಂತ ಹೇಳ್ತಾರೆ, ಅದು ಅಗ್ಲ ಎಲೆ ಇರುತ್ತೆ, ಆಮೇಲೆ ಸ್ವಲ್ಪ ಚೆನ್ನಾಗಿ ಬೆಳೆದಿರುತ್ತದೆ. ಅದನ್ನ ನಾಟಿ ಮಾಡಿದ್ರೆ ನಮ್ಗೆ ಇಳುವರಿ ಲೇಟ್ ಆಗುತ್ತೆ. ಇದೊಂದು ನೋಡ್ಕೋಬೇಕು ನಾವು ರೈತ ಬಾಂಧವರು. ಆಮೇಲೆ ಕೂಳೆ ಬೆಳೆ ಬೆಳಿಬೇಕಾದ್ರೆ ಕತ್ತಿ ಕಂದನ್ನೇ ಬಿಟ್ಕೋಬೇಕು ಒಂದು ಹಂಗೆ. ಆಮೇಲೆ ಈಗ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಎಕರೆಗೆ ಒಂದು 15-16 tons ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಅನಂತರ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಾದರೆ, ಕಂದು ಬಾಳೆ ಆದ್ರೆ ಸಾರಜನಕ, ರಂಜಕ, ಪೊಟ್ಯಾಶೋ ಪ್ರತಿ ಗಿಡಕ್ಕೆ 125 grams, 105 grams, 220 grams ಬೇಕಾಗತ್ತೆ. ಆಮೇಲೆ ಅಂಗಾಂಶ ಕೃಷಿ ಬಾಳೆ ಸಸಿ ನಾಟಿ ಮಾಡೋದಾದ್ರೆ ಈ ರಾಸಾಯನಿಕ ಗೊಬ್ಬರನ 6 doses ಅಲ್ಲಿ ಕೊಡ್ಬೇಕಾಗತ್ತೆ, 6 ವಿವಿಧ ಹಂತಗಳಲ್ಲಿ ಕೊಡ್ಬೇಕಾಗುತ್ತೆ. ನಾಟಿ ಮಾಡಿ 1 ತಿಂಗಳಿಗೆ ಅಂದ್ರೆ 35 ದಿನಕ್ಕೆ 20 grams ಸಾರಜನಕ, 20 grams ರಂಜಕ, 25 grams ಪೊಟ್ಯಾಶೋ ಕೊಡ್ಬೇಕಾಗತ್ತೆ. ಆ ನಂತರ ನಾಟಿ ಮಾಡಿದ 70th day ಅಂದ್ರೆ 2nd month, ಆಮೇಲೆ 105th day ಅಂದ್ರೆ 3rd month, ಆಮೇಲೆ 140th day ಅಂದ್ರೆ 4th month ಅಂದಾಜು, ಆನಂತರ 175th day ಅಂದ್ರೆ 5-6 tinglu ಒಳ್ಳಿ ನಾವು 45 grams ಸಾರಜನಕ, 20 grams ರಂಜಕ, 55 grams ಪೊಟ್ಯಾಶೋ ಇದನ್ನ ಕೊಡ್ಬೇಕಾಗತ್ತೆ. ಆನಂತರ ಹೂ ಬಿಡುತ್ತಲ್ಲ, ಹೂ ಬಿಡೋ ಟೈಮಲ್ಲಿ ಸಾರಜನಕ ರಂಜಕ ಬೇಡ, ಪೊಟ್ಯಾಶೋ 55 grams ಒಂದು ಗಿಡಕ್ಕೆ ಕೊಡ್ಬೇಕಾಗತ್ತೆ. ಇದು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ರೆಕಮೆಂಡೆಡ್. ಆಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ರೈತ ಬಾಂಧವರು, ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ಈ ಗೊಬ್ಬರದ ಪ್ರಮಾಣನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು. ಅನಂತರ ಈಗ ನಾಟಿ ಮಾಡೋದ್ರ ಬಗ್ಗೆ ಹೇಳ್ತೀನಿ, ಈಗ ಎಷ್ಟು ಗಿಡ ಬೇಕು ಅಂತ ಹೇಳಿದೆ, ಎಷ್ಟು ಅಂತರ ಬೇಕು ಅಂತ ಹೇಳಿದೆ. ನಾಟಿ ಮಾಡಕ್ ಮುಂಚೆ ಜಮೀನನ್ನ ಚೆನ್ನಾಗಿ ಉಳುಮೆ ಮಾಡಿ, 2-3 bales ಆದಷ್ಟು ಉಳುಮೆ ಮಾಡಿ ಸ್ವಲ್ಪ ದಿನ ಬಿಟ್ಟು ಹದ ಮಾಡಿ ಇಟ್ಕೋಬೇಕು. ನಂತರ ತಳಿಗಳಿಗೆ ಅನುಸಾರವಾಗಿ ಅಂತರ ಹೇಳಿದ್ನಲ್ಲ ಅವಾಗ, ಆ ಅಂತರದಲ್ಲಿ 1.5 meters ಉದ್ದ, ಅಗಲ, ಆಳ ಅದ ಒಂದು ಗುಂಡಿಯನ್ನ ತೆಗೆಯೋದು. ಆ ಅಂತರದಲ್ಲಿ ಗುಂಡಿ ತೆಗೆದು ಇದಕ್ಕೆ ಸಮ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಮತ್ತೆ ಮೇಲ್ಮಣ್ಣು ಇವನ್ನೆಲ್ಲ ಮಿಶ್ರಣ ಮಾಡಿ ಹಾಕ್ಬೇಕು. ಆನಂತರ ಈ ಕಂದನ್ನ ನಾವು ನೆಡಕ್ ಮುಂಚೆ ಸ್ವಲ್ಪ 4-8 ಅಥವಾ ಫ್ಯೂರಿಡಾನ್ ಗ್ರಾನ್ಯೂಲ್ಸ್ ಅಂತ ಸಿಗುತ್ತೆ, ಇದನ್ನ ಟ್ರೀಟ್ಮೆಂಟ್ ಮಾಡಿ ಬೀಜೋಪಚಾರ ಮಾಡಬೇಕು. ಡಿಎಂ 45 ಇಂತ ಫಂಜಿಸೈಡ್ ಇಂದ ಟ್ರೀಟ್ಮೆಂಟ್ ಮಾಡಿ ನೆಟ್ರೆ ರೋಗ ಹಾಕೋಬೇಕಾಗುತ್ತೆ. ಸರ್, 1 ಲೀಟರ್ ಎಂ 45 ಅಂತಂದ್ರೆ 2 ಮಿಲಿ ಒಂದು ಲೀಟರ್ ನೀರಿಗೆ 4-8 ಹರಳು, ಒಂದ್ ಸ್ವಲ್ಪ ಹರಳು ಉದುರಿಸೋದು ಅಂತದ್ದು ಇದಕ್ಕೆ ಗುಂಡಿಗೆ. ಅನಂತರ ನಾಟಿ ಮಾಡ್ಬೇಕಾದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಕತ್ತಿ ಆಕಾರದ ಸಮ ವಯಸ್ಸಿನ ಕಂದುಗಳನ್ನ ಬಳಸ್ಬೇಕು. ಸಮ ವಯಸ್ಸಿಂದ ಅಂದ್ರೆ ಒಂದೇ ತರ ಇಳುವರಿ ಬರುತ್ತೆ ಅಂತ ಹೇಳಿ. ಆಮೇಲೆ ಆರೋಗ್ಯವಂತ ತೋಟದಿಂದ ಆಯ್ಕೆ ಮಾಡಬೇಕು ಅಂತ ಹೇಳಿದೆ. ಕೆಲವೊಂದು ವೈರಲ್ ರೋಗಗಳಿದಾವೆ, ಉದಾಹರಣೆಗೆ ಬಂಚುಟ್ಟಾಪು ಮತ್ತೆ ನಂಜು ರೋಗ ಇಂಥವೆಲ್ಲ ಇದಾವೆ. ಇವೆಲ್ಲ ಇಲ್ಲದೆ ಇರೋಂತ ತೋಟಗಳಿಂದ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು. ನಾಟಿ ಮಾಡಿದ ಕೂಡಲೇ ನೀರು ಕೊಟ್ಟು ಆನಂತರ 4-5 ದಿನಗಳಿಗೆ ಒಂದ್ಸಲ ನೀರು ಕೊಡ್ಬೇಕಾಗತ್ತೆ. ಈ ಬಾಳೆಗೆ ನೀರು ಹೆಚ್ಚಬೇಕಾಗತ್ತೆ, ಯಾಕೆಂದ್ರೆ 80% ಬಾಷ್ಪೀಕರಣ ಆಗುತ್ತೆ, ಅಂದ್ರೆ ಟ್ರಾನ್ಸ್ಪಿರೇಷನ್, ನೀರು ಎವಾಪರೇಟ್ ಆಗ್ತಾ ಹೋಗುತ್ತೆ. ಹಂಗಾಗಿ ಮಣ್ಣಿನಲ್ಲಿ ನೀರಿನ ಅಂಶ ನೋಡ್ಕೊಂಡು ಆವಾಗವಾಗ ನೀರು ಕೊಡ್ತಾ ಇರಬೇಕಾಗತ್ತೆ. 4-5 ದಿನಗಳಿಗೆ ಒಂದ್ಸಲ ನೀರು ಕೊಡ್ತಾ ಇರಬೇಕಾಗತ್ತೆ. ಆನಂತರ ನಾಟಿ ನಂತರದ ಅಂತರ ಬೇಸಾಯಕ್ಕೆ ಹೇಳ್ಬೇಕು ಅಂತಂದ್ರೆ, ಈಗ ನಾಟಿ ಮಾಡಿದ್ಮೇಲೆ ಪಕ್ಕದಲ್ಲಿ ಕಂದುಗಳು ಬರ್ತಾ ಇರ್ತವೆ, ಅದನ್ನೆಲ್ಲ ತೆಗಿತಾ ಇರಬೇಕಾಗತ್ತೆ. ಆಮೇಲೆ ರಸಗೊಬ್ಬರ ಅವಾಗ್ಲೇ ಹೇಳ್ದಂಗೆ ಬೇರೆ ಬೇರೆ ಹಂತಗಳಲ್ಲಿ ಕೊಟ್ಕೊಂಡು ಇದ್ ಮಾಡ್ಬೇಕಾಗತ್ತೆ. ಅಂದ್ರೆ ಕಳೆ ಬೆಳೆಯದಂತೆ ನೋಡ್ಕೊಳ್ಬೇಕು. ಆಮೇಲೆ ಗೊನೆ ಬಂದ ನಂತರ ಒಂದು ಆಧಾರ ಕೊಡ್ಬೇಕು ಹೋಲು, ಯಾಕೆ ಗೊನೆ ಬಾರದಿಂದ ಗಿಡ ಬೀಳ್ದಿದ್ದಂಗೆ ಗೊನೆ ತುದಿಯಲ್ಲಿರುವ ಗಂಡು ಹೂ ಭಾಗನ ಅದನ್ನ ಕಟ್ ಮಾಡಿ ತೆಗಿತಾರೆ. ಅನಂತರ ನಾಟಿ ಮಾಡಿ ಒಂದು 4 ತಿಂಗಳವರೆಗೆ ಅಂತರ ಬೆಳೆನೂ ಸಹ ಬೆಳ್ಕೊಳ್ಬಹುದು ನಾವು. ಅಲ್ಪಾವಧಿ ತರಕಾರಿ ಬೆಳೆಗಳು, ಸೊಪ್ಪಿನ ತರಕಾರಿಗಳಾಯ್ತು, ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಸಹ ಅಂತರವಾಗಿ ಬೆಳ್ಕೊಂಡ್ರು ಸಹ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಆದಾಯನೂ ಸಹ ಪಡ್ಕೋಬಹುದು. ಆನಂತರ IHR ಅಂತ ಇದೆ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಂತ, ಅವರು ಬಾಳೆ ಸ್ಪೆಷಲ್ ಅಂತ ಒಂದು ನ್ಯೂಟ್ರಿಂಟ್ ತಯಾರು ಮಾಡಿದ್ದಾರೆ. ಅದನ್ನು ಸಹ 1 ಲೀಟರ್ ನೀರಿಗೆ 5 ಗ್ರಾಂನಂತೆ 5 ಹಂತಗಳಲ್ಲಿ ಸಿಂಪರಣೆ ಮಾಡಬಹುದು. ಗಿಡ ನೆಟ್ 4-5 ತಿಂಗಳು ಆದ್ಮೇಲೆ ಸಿಂಪರಣೆ ಮಾಡಬಹುದು. ಇದರಿಂದ ಒಳ್ಳೆ ಇಳುವರಿ ಸಿಗುತ್ತೆ. 1 ಎಕರೆಗೆ 1-10 ಕೆಜಿ ಬಾಳೆ ಸ್ಪೆಷಲ್ ಸಾಕಾಗತ್ತೆ. ಇದನ್ನು ಸಹ ಮಾಡಬಹುದು. ಆಮೇಲೆ ಕಳೆ ನಿರ್ವಹಣೆ ತುಂಬಾ ಮುಖ್ಯ, ಕಳೆ ಇಲ್ದಿದ್ದಂಗೆ ನೋಡ್ಕೋಬೇಕು. ಕಳೆನಾಶಕನೂ ಸಹ ಉಪಯೋಗಿಸಬಹುದು, ನೋಡ್ಕೊಂಡು ಬೇರೆ ಬೇರೆ ಇದಾವೆ ಅದನ್ನು ಸಹ ಉಪಯೋಗಿಸಬಹುದು. ಅನಂತರ ಹಣ್ಣಿನ ಗಾತ್ರ ಮತ್ತೆ ಇಳುವರಿ ಹೆಚ್ಚು ಮಾಡಕ್ಕೆ ನಾವು ಗ್ರೋತ್ ರೆಗ್ಯುಲೇಟರ್ ನ ಸಹ ಉಪಯೋಗಿಸ್ಕೋಬಹುದು. ಈಗ 2-4-D ಅಂತ ಸಿಗುತ್ತೆ, ಅದು 30 PPM ಅಂದ್ರೆ 30 mg 1 ಲೀಟರ್ಗೆ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಅದಕ್ಕೆ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಗುಣಮಟ್ಟದ ಒಳ್ಳೆ ಸೈಜಿನ ಇಳುವರಿ ಬರುತ್ತೆ. ಆಮೇಲೆ ಬಾಳೆ ಸ್ವಲ್ಪ ಸೆನ್ಸಿಟಿವ್, ಬೇರು ತುಂಬಾ ಕೆಳಗೆ ಹೋಗಿರಲ್ಲ, ಗಾಳಿಗೆ ಬೀಳಂತ ಚಾನ್ಸಸ್ ಇರುತ್ತೆ. ಇದಕ್ಕೆ ತೋಟದ ಸುತ್ತ ಚೊಕ್ಚೆ ಅಂತ ಬರುತ್ತೆ, ಸಸ್ಬೇನಿಯಾ ಸ್ಪೀಶೀಸ್, ಅದು ಎತ್ತರ ಬೆಳೆಯುತ್ತೆ. ಅದನ್ನ ಬೆಳ್ಕೊಂಡ್ರೆ ಬಾಳೆಗೆ ಗಾಳಿಯಿಂದ ಆಗುವಂತ ಹಾವಳಿಯನ್ನ ತಡ್ಕೊಳ್ಬಹುದು. ಅನಂತರ ವರ್ಷ ಬೆಳೆಯಕ್ಕಿಂತ 2 ವರ್ಷದ ಬೆಳೆದು ಅನಂತರ ಬೇರೆ ಬೆಳೆ ಬೆಳ್ಕೊಂಡ್ರೆ, ಅಂದ್ರೆ ಕ್ರಾಪ್ ರೊಟೇಷನ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಕೆಲವೊಂದು ರೋಗಗಳು, ಸೊರಗು ರೋಗ ಅಥವಾ ವೈರಲ್ ಡಿಸೀಸ್ ಆಯ್ತು, ಅವನ್ನೆಲ್ಲ ಬರುವಂತದ್ದು ತಡಿಬಹುದು ನಾವು. ಇವಿಷ್ಟು ಬೇಸಾಯ ಕ್ರಮಗಳು. ಈ ರೀತಿಯ ಬೇಸಾಯ ಕ್ರಮಗಳನ್ನ ಅನುಸರಿಸಿದಲ್ಲಿ ನಾವು ಉತ್ತಮವಾದಂತಹ ಬಾಳೆ ಬೇಸಾಯವನ್ನ ಮಾಡಬಹುದು ಮತ್ತೆ ಉತ್ತಮವಾದಂತಹ ಆದಾಯವನ್ನ ಪಡಿಬಹುದು ಅಂತ ಹೇಳಿ ತಿಳಿಸಿದ್ರಿ. ಈಗ ಸರ್, ಇತ್ತೀಚಿನ ದಿನಗಳಲ್ಲಿ ಯಾವುದೇ ಬೆಳೆಯನ್ನು ನಾವು ಸಾಗುವಳಿ ಮಾಡಿದರೂ ಕೂಡ ಮನುಷ್ಯನಿಗೆ ಹೇಗೆ ಆರೋಗ್ಯದಲ್ಲಿ ತೊಂದರೆ ಸಮಸ್ಯೆಗಳು ಬರುತ್ತೋ, ಹಾಗೆ ನಾವು ಬೆಳೀತಕ್ಕಂತಹ ಬೆಳೆಯಲ್ಲೂ ಕೂಡ ರೋಗ ಕೀಟಗಳ ಬಾಧೆ ಬಂದು ನಾವು ಬೆಳೀತಕ್ಕಂತಹ ಪ್ರಮುಖ ಬೆಳೆಗೆ ತೊಂದರೆಯನ್ನು ಮಾಡುತ್ತೆ, ಹಾನಿಯನ್ನು ಮಾಡುತ್ತೆ, ಇದರಿಂದ ರೈತ ಬಾಂಧವರಿಗೆ ನಷ್ಟ ಆಗುತ್ತೆ. ಹಾಗಾಗಿ ಬಾಳೆಯಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಮುಖ ಕೀಟ ರೋಗಗಳು ಯಾವ್ಯಾವುದು, ಅವು ಯಾವ ರೀತಿ ಬಾಧೆಯನ್ನು ಮಾಡ್ತವೆ, ಹಾಗೇನೆ ಇದನ್ನು ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಿ ಹತೋಟಿಯನ್ನು ಮಾಡಬಹುದು ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ ಸರ್. ಸಸ್ಯ ಸಂರಕ್ಷಣೆ ತುಂಬಾ ಮುಖ್ಯವಾಗುತ್ತೆ. ಕೀಟಗಳು ಮುಖ್ಯವಾಗಿ ಗೆಡ್ಡೆ ಕೊರೆಯುವ ಹುಳು ಅಂತ ಒಂದು ಬರುತ್ತೆ, ಕಾಂಡ ಕೊರೆಯುವ ಹುಳು ಅಂತ ಬರುತ್ತೆ, ಆಮೇಲೆ ಸಸ್ಯ ಹೇನು ಅಂದ್ರೆ ಏಫಿಡ್ಸ್ ಅಂತ ಇರುತ್ತೆ, ಅವು ಮುಖ್ಯವಾದಂತಹ ಕೀಟಗಳು. ಇದು ಗೆಡ್ಡೆ ಕೊಳೆಯ ಹುಳು ಇದೆಯಲ್ಲ, ಅದು ಕಂದು ಬಣ್ಣದ ಮೂತಿ ಇರುತ್ತೆ, ಕಪ್ಪು ಅಥವಾ ಕಂದು ಬಣ್ಣದ ಮೂತಿ ಹುಳು. ಇದು ರಂಧ್ರ ಮಾಡ್ಬಿಟ್ಟು ಕೊರೆದು ಕಾಂಡದ ಭಾಗದಲ್ಲಿ ಅದನ್ನ ರಂಧ್ರ ಮಾಡ್ಬಿಟ್ಟು ಕೊರೆದು ತಿನ್ನುತ್ತೆ. ಗಿಡಗಳು ಹಳದಿಯಾಗಿ ಗಾಳಿ ಬೀಸಿದಾಗ ಕೆಳಗಡೆ ಬಿದ್ದೋಗುತ್ತೆ. ಇದನ್ನ ಹತೋಟಿ ಮಾಡಕ್ಕೆ ನಾವು ಅದೇ ಹೇಳಿದ್ನಲ್ಲ, ಕಂದು ತಗೊಳ್ಳೋದು ಅದು ಇಂಪಾರ್ಟೆಂಟ್, ಆರೋಗ್ಯವಂತ ಕಂದು ತಗೋಬೇಕು. ಆಮೇಲೆ ಗುಣಿಗೆ 10 ಗ್ರಾಂ ಕಾರ್ಬೋಫ್ಯೂರಾನ್ ಅಥವಾ 4-8-5 ಗ್ರಾಂ ಹರಳುಗಳನ್ನ ಗುಣಿಯಲ್ಲಿ ಮಣ್ಣಿನ ಜೊತೆಗೆ ಹಾಕಿದ್ರೆ ಇದನ್ನ ಹತೋಟಿ ಮಾಡಬಹುದು. ಅನಂತರ ಕ್ಲೋರೋಫೈರಿಫಾಸ್ ಅಂತ ಒಂದು ಔಷಧಿ ಇದೆ, ಇನ್ಸೆಕ್ಟಿಸೈಡ್. 5 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಇವನ್ನ ಸಿಂಪಡಣೆ ಮಾಡ್ಬೇಕು. ಆಮೇಲೆ ಡ್ರೆಂಚು ಮಾಡಬಹುದು ಬುಡಕ್ಕೆ, ಇದರಿಂದ ಹತೋಟಿ ಮಾಡಬಹುದು. ಆಮೇಲೆ ಹೇನು ಇದೆಯಲ್ಲ, ಸಸ್ಯ ಹೇನು, ಇದು ಎಲೆಗಳ ಕೆಳಗಡೆ ಕೂತ್ಕೊಂಡು ರಸ ಹೀರುತ್ತೆ. ಇದು ರಸ ಹೀರೋದಲ್ಲದೆ ಈ ವೈರಲ್ ಡಿಸೀಸ್ ಬಂಚಿ ಟಾಪ್ ನಂಜು ರೋಗನ ಇದು ಹರಡುತ್ತೆ ಒಂದ್ ಗಿಡದಿಂದ ಒಂದು ಗಿಡಕ್ಕೆ. ಅದಕ್ಕೆ ಈ ಸಸ್ಯ ಏನು ಹತೋಟಿ ಮಾಡೋದಕ್ಕೆ ಫಾಸ್ಫಾಮಿಡನ್ 1/2 ಮಿಲಿ 1 ಲೀಟರ್ ನೀರಿಗೆ ಅಥವಾ ಡೈಮಿಥಿಯೇಟ್ 1.7 ಮಿಲಿ 1 ಲೀಟರ್ಗೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬೇಕು. ಅನಂತರ ರೋಗಗಳಲ್ಲಿ ಮುಖ್ಯವಾಗಿ ಎಲೆ ಚುಕ್ಕಿ ರೋಗ ಅಂತ ಬರುತ್ತೆ. ಇದು ಕಂದು ಬಣ್ಣದ ಚುಕ್ಕಿ ಚುಕ್ಕಿ ಒಂದಕ್ಕೊಂದು ಕುಡ್ಕೊಂಡು ಎಲೆ ಸುಟ್ಟಂಗೆ ಕಾಣಿಸುತ್ತೆ, ಸುಟ್ಟು ಹೋದಂಗೆ ಕಾಣಿಸುತ್ತೆ. ಇದರಿಂದ ಇಳುವರಿನೂ ಕಡಿಮೆ ಆಗುತ್ತೆ. ಎಲೆ ಇಲ್ಲ ಅಂದ್ರೆ ಫೋಟೋಸಿಂಥಿಸಿಸ್ ಆಗಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಇದು ಪ್ರೊಫಿಕೋನಜಲ್ ಅಂತ ಒಂದು ಔಷಧಿ ಇದೆ, 1 ಮಿಲಿ 1 ಲೀಟರ್ ನೀರಿಗೆ ಅಥವಾ 1 ಗ್ರಾಮ್ ಥಯೋಫಿನೇಟ್ ಮೀಥೈಲ್ ಅಂತ ಇದೆ, ಅದನ್ನ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ 1 ಗ್ರಾಮ್ನ ಸಿಂಪರಣೆ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ. ಆಮೇಲೆ ಪನಾಮಾ ಸೊರಗು ರೋಗ ಅಂತ ಬರುತ್ತೆ, ಅವಾಗ್ಲೇ ಹೇಳ್ದ್ನಲ್ಲ ಹಂಗೆ. ಇದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ಬಿಟ್ಟು ಪೂರ್ತಿ ಗಿಡ ಒಣಗೋಗುತ್ತೆ, ಕಾಂಡ ಸೀಳಿದಾಗ ಕಂದು ಬಣ್ಣದ್ದು ಪ್ಯಾಚಸ್ ಕಾಣಿಸುತ್ತೆ. ಇದನ್ನ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಒಂದು ಔಷಧಿ ಇದೆ, 3 ಗ್ರಾಮ್ 1 ಲೀಟರ್ಗೆ ಮಿಕ್ಸ್ ಮಾಡಿ ಸ್ಟ್ರೆಪ್ಟೋಸೈಕ್ಲಿನ್ 0.3 ಗ್ರಾಮ್ 1 ಲೀಟರ್ಗೆ ಮಿಕ್ಸ್ ಮಾಡಿ ಇದನ್ನ ಸಿಂಪರಣೆ ಮಾಡಬೇಕು. ಆಮೇಲೆ ನೆಡಬೇಕಾದ್ರೆ ಕಂದನ ಈ ದ್ರಾವಣದಲ್ಲಿ ಅದ್ದಿ ಬಿಟ್ಟು ನೆಟ್ರೆ ಈ ರೋಗನ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಆಮೇಲೆ ಬಂಚಿ ಟಾಪ್ ರೋಗ ಅಂತ ಹೇಳಿದೆ, ಇದು ಹೆಂಗೆ ಅಂತಂದ್ರೆ ಗಿಡ ನಾರ್ಮಲ್ ಆಗಿರಲ್ಲ, ಈ ಎಲೆಗಳಿದಾವಲ್ಲ ಅವು ಪೊದೆ ತರ ಬೆಳ್ಕೊಂಡ್ಬಿಟ್ಟಿರ್ತವೆ. ಆಮೇಲೆ ಗೊನೆ ಬಿಡಲ್ಲ, ಎಲೆ ಎಲ್ಲ ಮುರುಟಾಗ್ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ವೈರಸ್ ಬಂದಿದೆ ಅಂತ. ಇದನ್ನ ಏನ್ ಮಾಡ್ಬೇಕು, ಹೆಂಗೆ ಹತೋಟಿ ಮಾಡಕ್ ಆಗಲ್ಲ, ವೈರಸ್ಸಿಗೆ ಸಹಿಸಕ್ ಆಗಲ್ಲ. ಆರೋಗ್ಯವಂತ ಕಂದುಗಳನ್ನೇ ತಗಬೇಕು ಮೊದಲನೇದಾಗಿ. ಆನಂತರ ರೋಗ ಪೀಡಿತ ಗಿಡನ ನಾವು ತೋಟದಲ್ಲಿ ನೋಡಿದ್ರೆ ಅಲ್ಲಲ್ಲಿ ಒಂದೊಂದಿರುತ್ತೆ, ಮೊದ್ಲೇ ನೋಡ್ಕೊಂಡ್ರೆ ಒಂದೊಂದಿರುತ್ತಲ್ಲ ಅದನ್ನ ತೆಗ್ದ್ಬಿಟ್ಟು ದೂರ ತಗೊಂಡೋಗಿ ಸುಟ್ಟಾಕಿದ್ರೆ ಒಳ್ಳೇದು, ಎಲ್ಲ ಪಕ್ಕದ ಗಿಡಗಳಿಗೆ ತೊಂದರೆ ಆಗದಿದ್ದಂಗೆ. ಇದು ಅಷ್ಟೇ, ಸೊರಗು ರೋಗನು ಅಷ್ಟೇ, ಆತರ ಮಾಡ್ಬೇಕಾಗತ್ತೆ. ಆನಂತರ ಬಂಚಿ ಟಾಪ್ ರೋಗ ಹರಡುತ್ತಲ್ಲ ಈ ಹೇನುಗಳು, ಅವಾಗ್ಲೇ ಹೇಳಿದ್ನಲ್ಲ, ಅದನ್ನ ನಿಯಂತ್ರಣ ಮಾಡಬೇಕು. ಇಮಿಡಾಕ್ಲೋಫಿಡ್ ಅಥವಾ ಡೈಮಿಥಿಯೇಟ್ ಔಷಧಿನ ಸಿಂಪರಣೆ ಮಾಡಿ ಅದನ್ನ ಹತೋಟಿ ಮಾಡಿದ್ರೆ ಅವಾಗ್ಲೇ ಹೇಳ್ದಂಗೆ ಅದನ್ನ ಹತೋಟಿ ಮಾಡಬಹುದು. ಆಮೇಲೆ ಮೊಸಾಯಿಕ್ ನಂಜು ರೋಗ ಅಂತ ಬರುತ್ತೆ, ಇದಕ್ಕೂ ಅಷ್ಟೇನೆ, ಇದು ಅದೇ ತರ ರೋಗ ಪೀಡಿತ ಇದನ್ನ ನಾಶ ಮಾಡೋದು ತುಂಬಾ ಮುಖ್ಯ ಕಡ್ಡಾಯ, ಹಂಗಾಗಿ ಹರಡಲ್ಲ. ಆಮೇಲೆ ನೆಮೆಟೋಡ್ ಒಂದು ರೋಗ ಬರುತ್ತೆ, ಅದು ಬೇರಲ್ಲಿರುತ್ತೆ, ಬೇರು ಕಪ್ಪಾಗ್ಬಿಟ್ಟು ಸತ್ತೋಗುತ್ತೆ. ಅವಾಗ ಗಿಡಕ್ಕೆ ಬಲನೇ ಇರಲ್ಲ, ಗಾಳಿ ಬಂದಾಗ ಬಿದ್ದು ಸತ್ತೋಗುತ್ತೆ. ಗೊನೆಗಳನ್ನ ಸಹ ಚೆನ್ನಾಗಿ ಬಂದಿರಲ್ಲ, ಚಿಕ್ಕ ಚಿಕ್ಕ ಬಿಡ್ತವೆ. ಇದನ್ನ ಒಂದು ಸಕ್ಕರ್ನ ನೆಡಬೇಕಾದ್ರೆ ಕಾರ್ಬೋಫ್ಯೂರನ್ ಫೇವರೇಟ್ ಅದನ್ನ ಹೇಳಿದ್ನಲ್ಲ, ಆತರ ಮಾಡ್ಬೇಕು. ಆಮೇಲೆ ಕಾರ್ಬೋಫ್ಯೂರನ್ಗೆ ಹರಳು ನೆಡಬೇಕಾದ್ರೆ ಗುಂಡಿ ಮಾಡ್ಬೇಕು. ಆಮೇಲೆ ಸೆಣಬು ಬಿತ್ತನೆ ಮಾಡೋದ್ರಿಂದ ಸ್ವಲ್ಪ ಸಸ್ಯ ಜಂತುಗಳನ್ನ ಕಡಿಮೆ ಮಾಡ್ಕೋಬಹುದು, ನೆಮಟೋಡ್ ಇದರಿಂದ ಹಾವಳಿಯನ್ನ ಕಡಿಮೆ ಮಾಡ್ಕೋಬಹುದು. ಇವಿಷ್ಟು ಮುಖ್ಯವಾದಂತ ಬೆಳೆ. ಇನ್ನು ಕೊಳೆ ರೋಗ ಅವನ್ನೆಲ್ಲ ಮ್ಯಾಂಕೋಜೆಬ್ ಸಿಒಸಿ ಅವಾಗ್ಲೇ ಹೇಳ್ದಂಗೆ ಸಿಂಪರಣೆ ಮಾಡಿ ಇವನ್ನ ಹತೋಟಿ ಮಾಡ್ಕೊಳ್ಬಹುದು. ಈ ರೀತಿ ಕ್ರಮಗಳನ್ನ ಅನುಸರಿಸಿ ನಾವು ಕೀಟ ರೋಗಗಳನ್ನ ಹತೋಟಿ ಮಾಡಬಹುದು. ಯಾವೆಲ್ಲ ಕೀಟ ರೋಗಗಳು ಕಂಡು ಬರುತ್ತೆ ಅಂತ ಅನ್ನೋದನ್ನ ಹೇಳಿದ್ರೆ ಹಾಗೆ ಅವುಗಳ ಹತೋಟಿ ಕ್ರಮಗಳನ್ನು ಕೂಡ ತಿಳಿಸಿದ್ರಿ. ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸ್ಕೋಬೇಕು, ನಮ್ಮ ರೈತ ಬಾಂಧವರು ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಬೇಡ್ತಕ್ಕಂತಹ ಬೆಳೆ ಬಾಳೆ, ಹಾಗಾಗಿ ನೀರಾವರಿ ಸೌಲಭ್ಯ ಇರುವಂತಹವರು ಇದನ್ನ ಸಾಗುವಳಿ ಮಾಡಿಕೊಂಡು ಬರಬಹುದು. ಇಲ್ಲಿ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ ಸರ್, ಯಾವ ರೀತಿಯ ನೀರನ್ನ ಹಾಯಿಸೋದ್ರಿಂದ ಉತ್ತಮವಾದಂತಹ ನಾವು ಬಾಳೆಯನ್ನ ಬೆಳಿಬಹುದು ಅಂತ, ಅಂದ್ರೆ ಹಾಯಿ ನೀರು ಒಳ್ಳೆಯದಾ, ತುಂತುರು ನೀರಾವರಿ ಒಳ್ಳೆಯದಾ, ಅಥವಾ ಹನಿ ನೀರಾವರಿ ಒಳ್ಳೆಯದಾ ಅನ್ನೋ ವಿಚಾರವನ್ನ. ನೀರು ಹಾಯಿಸೋದ್ರಿಂದ ನೀರು ಹೆಚ್ಚು ಪೋಲಾಗುತ್ತೆ, ಆನಂತರ ಈ ರೋಗಗಳು ಇವನು ಸಹ ಸ್ಪ್ರೆಡ್ ಆಗುತ್ತೆ ಒಂದು. ಆಮೇಲೆ ಮಣ್ಣಿನ ಫಲವತ್ತತೆನೂ ಸಹ ಕೊಚ್ಕೊಂಡು ಹೋಗುತ್ತೆ. ಈಗ ಹನಿ ನೀರಾವರಿ ಮಾಡಿದ್ರೆ ಒಳ್ಳೇದು, ನೀರನ್ನು ಉಳಿಸ್ಬೋದು, ಆಮೇಲೆ ರೋಗ ಹರಡೋದನ್ನು ಸಹ ತಡೆಗಟ್ಟಬಹುದು. ಆಮೇಲೆ ಹನಿ ನೀರಾವರಿ ಮೂಲಕ ರಸಗೊಬ್ಬರನು ಸಹ ನಾವು ಕೊಡ್ಬೋದು, ರಸಾವರಿ ಪದ್ಧತಿ ಅಂತ ಹೇಳಿ. ಹನಿ ನೀರಾವರಿ ಮಾಡಿದ್ರೆ ತುಂಬಾ ಒಳ್ಳೇದು, ಗಿಡ ನೆಡುವಾಗ್ಲೇ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡ್ರೆ ಒಳ್ಳೆ ಇಳುವರಿ ಮತ್ತೆ ಗಿಡದ ಬೆಳವಣಿಗೆ ಚೆನ್ನಾಗಾಗಿ ಒಳ್ಳೆ ಇಳುವರಿ ಮತ್ತೆ ಒಳ್ಳೆ ಆದಾಯ ಬರುತ್ತೆ. ಆಮೇಲೆ ಹನಿ ನೀರಾವರಿ ಮಾಡ್ಕೊಳ್ಳಕ್ಕೆ ನಮ್ಮ ಇಲಾಖೆಯಿಂದ ಸಬ್ಸಿಡಿನೂ ಸಹ ಸಿಗುತ್ತೆ ಸರ್ಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 90% ಸಹಾಯಧನನೂ ಸಿಗುತ್ತೆ. ಎಲ್ಲಾ ವರ್ಗದ ಜನರಲ್ಲೂ ಎಸ್ಸಿ ಎಸ್ಟಿ ಎಲ್ಲರಿಗೂ ಸಹ 90% ಸಹಾಯಧನ ಸಿಗುತ್ತೆ. ಹನಿ ನೀರಾವರಿ ಮಾಡ್ಕೊಂಡ್ರೆ ಒಳ್ಳೆ ಇಳುವರಿ ಪಡ್ಕೊಳ್ಬಹುದು. ರೈತ ಬಾಂಧವರು ಗಮನಿಸ್ಕೊಳ್ಬೇಕು, ನಾವು ಹಾಯ್ ನೀರನ್ನ ಹಾಯಿಸುವ ಬದಲು ಹನಿ ನೀರಾವರಿಯನ್ನ ಅಳವಡಿಸಿಕೊಂಡಲ್ಲಿ ಒಳ್ಳೆಯದು, ಉತ್ತಮವಾದಂತಹ ಇಳುವರಿಯನ್ನ ಪಡಿಬಹುದು, ನೀರು ಪೋಲಾಗೋದನ್ನ ತಡೆಗಟ್ಟಬಹುದು, ಹಾಗೇನೆ ರೋಗ ಕೀಟಗಳು ಬೇರೆ ಜಾಗಕ್ಕೆ ಹರಡುವುದನ್ನು ಕೂಡ ತಡೆಗಟ್ಟಬಹುದು ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಈಗ ನಾವು ಪ್ರಮುಖ ಹಂತಕ್ಕೆ ಬರೋಣ ಸರ್. ಯಾವುದೇ ಒಂದು ಬೆಳೆಯನ್ನು ನಾವು ಬೆಳಿತೀವಿ ಅಂತಂದ್ರೆ ನಾವಲ್ಲಿ ಆದಾಯವನ್ನ ಗುರಿಯಾಗಿ ಇಟ್ಟುಕೊಂಡೇ ನಾವು ನಮ್ಮ ಬೆಳೆಯನ್ನ ಸಾಗುವಳಿ ಮಾಡಿರ್ತೀವಿ. ಹಾಗಾಗಿ ನಾವು ಬಾಳೆಯಲ್ಲಿ ಆದಾಯವನ್ನ ಕಾಣಬೇಕು ಅನ್ನೋದ್ರೆ ನಮಗೆ ಉತ್ತಮವಾದಂತಹ ಗೊನೆ ಸಿಗಬೇಕು, ಒಳ್ಳೆಯ ಹಣ್ಣಿನ ಇಳುವರಿ ಬರಬೇಕು, ಆಗ ಮಾತ್ರ ನಮಗೆ ಆದಾಯವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಾಳೆ ಬೆಳೆಯನ್ನ ಬೆಳೆದಂತಹ ರೈತ ಬಾಂಧವರು ಯಾವ ರೀತಿ ಕೊಯ್ಲಿನ ಕ್ರಮವನ್ನ ಅನುಸರಿಸಬೇಕು, ಹಾಗೆ ಉತ್ತಮವಾದಂತಹ ಇಳುವರಿಯನ್ನ ಯಾವ ರೀತಿ ಪಡಿಬಹುದು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಇಳುವರಿ ಹೆಂಗೆ ಅಂತಂದ್ರೆ ತಳಿಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಈಗ ಪಚ್ಚ ಬಾಳೆ ಆದ್ರೆ 12 ಟನ್ ಒಂದ್ ಎಕರೆಗೆ ಬರುತ್ತೆ, ರೋಬಸ್ಟ್ ಆದ್ರೆ 15 ಟನ್ ಬರುತ್ತೆ ಒಂದ್ ಎಕರೆಗೆ, ಆಮೇಲೆ ಬೇರೆವಾದ್ರೆ 8-10 ಟನ್ ಒಂದ್ ಎಕರೆಗೆ ಇಳುವರಿ ಬರುತ್ತೆ. ನಾಟಿ ಮಾಡಿದ 12-14 ತಿಂಗಳು ಕೊಯ್ಲಿಗೆ ರೆಡಿ ಆಗುತ್ತೆ. ಕೊಯ್ಲು ಆದ್ಮೇಲೂ ಸಹ ಕೂಳೆ ಬೆಳೆ ಬಿಟ್ಕೊಂಡ್ರೆ ಅದು ಮತ್ತೊಂದು 6-8 ತಿಂಗಳಿಗೆ ಕೊಯ್ಲಿಗೆ ಬರುತ್ತೆ. ಮಾಗಿದ ಗೊನೆನ ಒಂದು ಕಂದನ್ನ ಬಿಟ್ಕೊಂಡು ಗೊನೆ ಕೊಯ್ಲು ಮಾಡಿದ ನಂತರ ತಾಯಿ ಗಿಡನ ಹಂತ ಹಂತವಾಗಿ 15-20 ದಿನಗಳ ಅಂತರದಲ್ಲಿ ಕತ್ತರಿಸ್ಬೇಕು. ಅಂದ್ರೆ ಏನಂದ್ರೆ ಒಂದ್ ಗೊನೆ ಕಟ್ ಮಾಡ್ತೀವಲ್ಲ, ಎತ್ತರ ಇರುತ್ತಲ್ಲ, ಅದನ್ನ ಹಂತ ಹಂತವಾಗಿ ಒಂದ್ 5-6 ಸ್ಟೇಜ್ ಅಲ್ಲಿ ಕಟ್ ಮಾಡ್ಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಅದ್ರಲ್ಲಿರೋ ಪೋಷಕಾಂಶ ಇರುತ್ತಲ್ಲ, ತುಂಬಾ ಸಕ್ಯುಲೆಂಟ್ ಆಗಿ ಬೆಳೆದಿರುತ್ತಲ್ಲ, ಆ ಪೋಷಕಾಂಶ ಎಲ್ಲ ಮಣ್ಣಿಗೆ ಇಳ್ಕೊಳ್ಳುತ್ತೆ. ಇದು ಪೂರಕ ಪೋಷಕಾಂಶ ಆಗಿ ಕೂಳೆ ಬೆಳೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಮೆಟಾಕಿಂಗ್ ಅಂತಾರೆ. ಮರಿ ಗಿಡಗಳಿಗೆ ಇದರಿಂದ ಹೆಚ್ಚಿನ ಪೋಷಕಾಂಶ ಸಿಗುತ್ತೆ. ಒಂದೇ ಸಲ ಕಟ್ ಮಾಡಿ ಬಿಸಾಕಕ್ಕಿಂತ ಹಂತ ಹಂತವಾಗಿ ಮಾಡಿ ಬುಡದಲ್ಲೇ ಹಾಕಂತದ್ದು. ಅದೇ ಕೂಳೆ ಬೆಳೆ ನಿರ್ವಹಣೆ ಹಂಗ್ ಮಾಡ್ಕೊಂಡು ಬೆಳ್ಕೋಬಹುದು. 2-3 ಬೆಳೆಗಳನ್ನ ಯಶಸ್ವಿಯಾಗಿ ಬೆಳ್ಕೋಬಹುದು ಕೂಳೆ ಬೆಳೆಯನ್ನ. ಗೊನೆ ಬಿಟ್ಮೇಲೆ ಕೆಳಗಡೆ ಹೂವಿನಿಂದ ಹೂವನ್ನ ಕಟ್ ಮಾಡ್ಬೇಕಾಗತ್ತೆ, ಆಮೇಲೆ ಗೊಬ್ಬರಗಳು ಅದಕ್ಕೂ ಸ್ವಲ್ಪ ಬೇರೆ ಡೋಸೇಜ್ ಅಲ್ಲಿ ಕೊಡೋದು. ಕೂಳೆ ಬೆಳೆಗೆ 100 ಗ್ರಾಂ ಸಾರಜನಕ, 50 ಗ್ರಾಂ ರಂಜಕ, 100 ಗ್ರಾಂ ಪೊಟ್ಯಾಶ್ ಒಂದ್ ಗಿಡಕ್ಕೆ 3 ಹಂತದಲ್ಲಿ ಕೊಟ್ರೆ ಸಾಕು ರಟೂನ್ ಕ್ರಾಪಿಗೆ ಕೂಳೆ ಬೆಳೆಗೆ. ಇಷ್ಟು ಕೊಯ್ಲಿನ ನಂತರದ ನಿರ್ವಹಣೆ. ಆಮೇಲೆ ಈಗ ಅದು ವೇಸ್ಟೇಜ್ ಇರುತ್ತಲ್ಲ, ಅದನ್ನ ಮಣ್ಣಿನ ಹೊದಿಕೆಯಾಗಿ ಹೇಳಿದ್ನಲ್ಲ, ಮಣ್ಣಿನ ಹೊದಿಕೆಯಾಗಿ ಉಪಯೋಗಿಸಬಹುದು. ಒಟ್ಟಾರೆ ನಾವು ಒಂದು ಎಕರೆನಲ್ಲಿ ಒಳ್ಳೆ ಇಳುವರಿಯನ್ನ ಪಡಿಬೇಕು ಅನ್ನೋದಾದ್ರೆ ಇದು ತಳಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಉತ್ತಮವಾದಂತಹ ಇಳುವರಿಯನ್ನ ಪಡಿಬಹುದು ಬಾಳೆಯನ್ನ ಸಾಗುವಳಿ ಮಾಡೋದ್ರಿಂದ ಅನ್ನೋ ವಿಚಾರವನ್ನ. ಸರ್, ಈಗ ಎಲ್ಲರಿಗೂ ತಿಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಶುಭ ಸಮಾರಂಭ ಅಥವಾ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತಂದ್ರೆ ಬಾಳೆ ಎಲೆಯ ಊಟಕ್ಕೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ಹಾಗಾಗಿ ಯಾವ ಒಂದು ತಳಿಯ ಬಾಳೆಯನ್ನ ನಾವು ಸಾಗುವಳಿ ಮಾಡಿದ್ರೆ ಉತ್ತಮವಾದಂತಹ ಉದ್ದನೆಯ ಅಗಲವಾದಂತಹ ಒಂದು ಬಾಳೆ ಎಲೆಯನ್ನ ಪಡ್ಕೊಳ್ಬಹುದು, ಇದರಿಂದಲೂ ಕೂಡ ಆದಾಯವನ್ನು ಮಾಡ್ಕೊಳ್ಬಹುದು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ ಸರ್. ಎಲ್ಲ ತಳಿದು ಆಗುತ್ತೆ, ಈ ಪಚ್ಚ ಬಾಳೆದಾದ್ರೆ ಅಗಲ ಇರುತ್ತೆ ಎಲೆಗಳು. ಆಮೇಲೆ ಬಾಳೆ ಎಲೆ ಕಟ್ ಮಾಡಿದ್ರೆ ಇಳುವರಿಗೆ ತೊಂದರೆ ಆಗಬಹುದು, ನೋಡ್ಕೊಂಡು ಉಪಯೋಗಿಸಬಹುದು. ಏಲಕ್ಕಿ ಬಾಳೆಲೂ ಸಹ ಅದು ಬಾಳೆ ಎಲೆನ ಉಪಯೋಗಿಸ್ತಾರೆ, ಪಚ್ಚ ಬಾಳೆದು ಉಪಯೋಗಿಸ್ತಾರೆ ಮಾಡಬಹುದು. ತಮಗೂ ತಿಳಿದ ಹಾಗೆ ಇತ್ತೀಚೆಗೆ ಬಾಳೆ ಎಲೆಯ ಊಟಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಬರ್ತಾ ಇದೆ, ಈ ನಿಟ್ಟಿನಲ್ಲೂ ಕೂಡ ನಮ್ಮ ರೈತ ಬಾಂಧವರು ಗಮನವನ್ನ ಹರಿಸಬಹುದು. ಇಷ್ಟೊತ್ತು ಮಾತಾಡ್ತಿರೋ ಸಂದರ್ಭದಲ್ಲಿ ಒಂದು ವಿಚಾರ ಮನಸ್ಸಿಗೆ ಹೊಳೆದಿದ್ದು, ಬಾಳೆಕಂದನ್ನ ಸಾಗುವಳಿ ಮಾಡಿದೀನಿ, ಆ ಸಾಗುವಳಿ ಮಾಡಿದಿಂದ 10-14 ತಿಂಗಳು ಬೇಕದು ಕಟಾವಿಗೆ ಬರ್ಲಿಕ್ಕೆ. ಈ ಹಂತದಲ್ಲಿ ನಾನು ಸಾಕಷ್ಟು ಅದಕ್ಕೆ ಗೊಬ್ಬರಗಳನ್ನ ಪೂರೈಕೆ ಮಾಡ್ತೀನಿ, ನೀರನ್ನ ಪೂರೈಕೆ ಮಾಡ್ತೀನಿ, ಒಳ್ಳೆ ಆರೋಗ್ಯಕರವಾದಂತಹ ಗಿಡ ಬರುತ್ತೆ. ಗಿಡ ಬಂದಂತಹ ಸಂದರ್ಭದಲ್ಲಿ ಎಲೆಯನ್ನ ನಾನು ಬಳಸ್ಕೊಂಡ್ರೆ ಏನು ತೊಂದರೆ ಆಗುತ್ತೆ ಗಿಡಕ್ಕೆ? ಗೊನೆ ಬರೋವರೆಗೂ ಬಿಟ್ಕೊಂಡ್ರೆ ಏನಾದ್ರು ತೊಂದರೆ ಆಗುತ್ತಾ? ಅಥವಾ ಅದ್ರ ಜೊತೆನಲ್ಲಿ 4-5 ಕಂದುಗಳು ಜೊತೆದಲ್ಲೇ 15-20 ದಿನಕ್ಕೆ 1 ಕಂದು ಅಥವಾ 3-4 ತಿಂಗಳಿಗೆ 1 ಕಂದು ಬರ್ತಾ ಇರುತ್ತೆ, ಯಾವ ಕಂದನ್ನ ಬಿಟ್ಕೊಳ್ಬೇಕು, ಯಾವ ಕಂದನ್ನ ತೆಗಿಬೇಕು, ಈ ವಿಚಾರವನ್ನ ತಿಳಿಸ್ಕೊಡಿ ಸರ್. ಅದೇ ಎಲೆ ಕಟ್ ಮಾಡಿನೂ ಉಪಯೋಗಿಸಬಹುದು ಸಮಾರಂಭಗಳಿಗೆ, ನೀವು ಹೇಳ್ದಂಗೆ, ಅದರಿಂದ ಇಳುವರಿಗೆ ಸ್ವಲ್ಪ ತೊಂದರೆ ಆಗ್ಬಹುದು ಒಂದು. ಆಮೇಲೆ ಕಂದುಗಳು 4-5 ಬಿಟ್ಕೊಳ್ಳೋದ್ ಬದಲು ಒಂದೇ ಬಿಟ್ಕೊಂಡ್ರೆ ಒಳ್ಳೇದು. ಅದರಲ್ಲಿ ಕತ್ತಿ ಕಂದು ಅಂತ ಹೇಳ್ತಾರೆ, ಎಲೆ ಕತ್ತಿ ಶೇಪ್ ಅಲ್ಲಿ ಇರುತ್ತೆ. ಈಗ ವಾಟರ್ ಸಕ್ಕರ್ ಬಿಟ್ಕೋಬಾರ್ದು, ನೀರ್ ಕಂದು ಅಂತ ಹೇಳ್ತೀವಿ, ಅದನ್ನ ಬಿಟ್ಕೋಬಾರ್ದು. ಒಂದೇ ಕಂದು ಬಿಟ್ಕೊಂಡ್ರೆ ಒಳ್ಳೇದು, ಒಂದ್ 4 ತಿಂಗಳಾದ್ಮೇಲೆ ಗೊನೆ ಆವಾಗ ಬಿಟ್ಕೊಂಡ್ರೆ ಒಳ್ಳೇದು. ಅದು ಮುಂದಿನ ರಟೂನ್ ಕ್ರಾಪ್ ಕೂಳೆ ಬೆಳೆ ಬೆಳ್ಕೊಳ್ಳುತ್ತೆ. ಆನಂತರ ಬಾಳೆದಿಂಡು ಅದೇ ಬೇರೆ ಉಪಯೋಗ ಮಾಡಬಹುದು ಅಂತ ಹೇಳಿದ್ರಲ್ಲ, ಬಾಳೆದಿಂಡನ್ನು ಸಹ ನಾವು ಉಪಯೋಗಿಸ್ತೀವಿ, ಎಲ್ಲರೂ ಗೊತ್ತಿರಂತದ್ದೇ, ಅದನ್ನ ಉಪ್ಪಿನಕಾಯಿ ಮಾಡೋದಕ್ಕೂ ಉಪಯೋಗಿಸ್ತಾರೆ ಒಳಗಿಂದ. ಆನಂತರ ಅದರದ್ದು ಪಲ್ಯನು ಮಾಡ್ತಾರೆ. ಆಮೇಲೆ ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದನ್ನು ಆರೋಗ್ಯಕ್ಕೆ ಒಳ್ಳೇದು, ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅದರದ್ದು ಬೈ ಪ್ರಾಡಕ್ಟ್ ಉಪಯೋಗಿಸ್ದಂಗಾಗತ್ತೆ. ಅಂದ್ರೆ ಈಗ ನಾವು ಯಾವ ರೀತಿಯ ಕಂದನ್ನ ಬಳಕೆ ಮಾಡ್ಕೋಬಹುದು ಅಂತೀರಿ? ಕತ್ತಿಕಂದು. ಈಗ ಗೊನೆ ಬಿಟ್ಟಿರುತ್ತೆ, ಗೊನೆನ ನಾನು ಪಡ್ಕೊಂಡಾಯ್ತು, ಆ ಒಂದು ಬಾಳೆ ದಿಂಡಿನ ಒಳಗಡೆ ಇರತಕ್ಕಂತದನ್ನ ಬಳಸಬಹುದಾ? ಹಾ ಹೌದು, ಬಳಸಬಹುದು. ಒಳಗಡೆ ಕಾಂಡದ ಸಿಪ್ಪೆ ತೆಗೆದು ಒಳಗಡೆ ಬಿಳಿ ದಂಟ್ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ತಾರೆ, ಅದನ್ನ ಸಹ ನಾವು ಅಡಿಗೆಗೆ ಬಳಸ್ಕೋಬಹುದು, ತುಂಬಾ ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಟ್ರೆಂಚ್ ಗಳನ್ನ ನಮ್ಮ ಜಮೀನಲ್ಲಿ ಮಾಡ್ಕೊಂಡು ಬಾಳೆಯನ್ನ ನಾಟಿ ಮಾಡೋದು ಸೂಕ್ತ ಅಂತೀರ? ಹೌದೌದು, ಟ್ರೆಂಚ್ ಮಾಡಿ ಮಾಡ್ಕೊಂಡ್ರೆ ಒಳ್ಳೇದು, ನೀರಿನ ಸಂರಕ್ಷಣೆಗೆ ತುಂಬಾ ಒಳ್ಳೇದು. ಆ ಟ್ರೆಂಚ್ಗೆ ನಾವು ಏನು ನಮ್ಮ ಬಾಳೆದು ಎಲೆ ಆಗಿರ್ಬೋದು ಅಥವಾ ಅದ್ರದ್ದು ಒಣಗುತ್ತೆ ಅದ್ರ ಅದ್ರೊಳಗೆ ಹಾಕಿ ಗೊಬ್ಬರವನ್ನು ಕೂಡ ಮಾಡ್ಕೊಳ್ಬಹುದು? ಖಂಡಿತ ಖಂಡಿತ, ಇದು ಒಳ್ಳೆ ಮಣ್ಣಿನ ಪೋಷಕಾಂಶನ ಹೆಚ್ಚಿಸಬಹುದು, ಸಾಯಿಲ್ ನ್ಯೂಟ್ರಿಯಂಟ್ಸ್ ನ ಲೆವೆಲ್ ನ ಹೆಚ್ಚು ಮಾಡ್ಕೊಂಡು ಮಾಡಬಹುದು. ಏನಂದ್ರೆ ರೋಗ ಮುಕ್ತವಾಗಿ ಇರಂಗೆ ನೋಡ್ಕೋಬೇಕಾಗುತ್ತೆ, ರೋಗ ಪೀಡಿತ ಎಲೆಗಳು ಗಿಡಗಳು ಇದ್ರೆ ಅದನ್ನ ದೂರ ತಗೊಂಡೋಗಿ ನಾಶಪಡಿಸಿದ್ರೆ, ಮುಖ್ಯವಾಗಿ ಸುಟ್ರೆ ತುಂಬಾ ಒಳ್ಳೇದು. ವೈರಸ್ ಎಲ್ಲ ವರ್ಷಾನ್ಗಟ್ಲೆ ಇದ್ದೇ ಇರ್ತವೆ, ಹಂಗಾಗಿ ನಾವು ಸಾಧ್ಯವಾದಷ್ಟು ರೋಗ ರಹಿತವಾದಂತಹ ಕಂದುಗಳನ್ನ ತಂದು ನಾಟಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಹೌದು ಸರ್, ತಾವು ಆರಂಭದಲ್ಲಿ ಮಾತನಾಡ್ತಾ ತಿಳಿಸಿದ್ರಿ ಎರಡು ರೀತಿಯ ಆಯ್ಕೆಗಳನ್ನ ಮಾಡ್ಕೊಳ್ಬಹುದು ಈ ಬಾಳೆಯನ್ನ ಸಾಗುವಳಿಯಲ್ಲಿ ಅಂತೇಳಿ. ಒಂದು ಕಂದು ಬಾಳೆಯನ್ನ ತಗೊಂಡು ನಾಟಿ ಮಾಡಬಹುದು ಅಥವಾ ಅಂಗಾಂಶ ಸಸಿಗಳನ್ನ ತಂದು ಕೂಡ ನಾಟಿ ಮಾಡಬಹುದು ಅಂತ ಹೇಳಿದ್ರಿ. ಇವೆರಡರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮವಾದಂತಹ ಕ್ರಮ ಯಾವುದು ಸರ್? ಅಂಗಾಂಶ ಕೃಷಿ ಸಸಿಗಳನ್ನು ತಗೊಂಡು ನಾಟಿ ಮಾಡಬಹುದು, ಇದು ಸ್ವಲ್ಪ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗುತ್ತೆ, ಅಂಗಾಂಶ ಗಿಡಕ್ಕೆ ಒಂದು 12-15 ರೂಪಾಯಿ ಹಂಗೆ ರೇಟ್ ಇರುತ್ತೆ, ಬೇರೆ ಪ್ರಯೋಗಶಾಲೆಯಿಂದ ತಗೊಂಡ್ ಬಂದು ನಾಟಿ ಮಾಡಬಹುದು. ಅಂಗಾಂಶ ಕೃಷಿ ಸಸಿ ನಾಟಿ ಮಾಡಿದ್ರೆ ಒಂದು ಅಂತಂದ್ರೆ ಇದು ರೋಗ ಮುಕ್ತವಾಗಿರುತ್ತೆ, ಆನಂತರ ಒಂದೇ ಸಲ ಇಳುವರಿ ಬರುತ್ತೆ, ಹೆಚ್ಚಿನ ಇಳುವರಿ ಬರುತ್ತೆ. ಈಗ 50 ನೆಟ್ರೆ 12-14 ತಿಂಗಳಿಗೆ ಒಂದೇ ಸಲ ಎಲ್ಲಾ ಇಳುವರಿಗೆ ಬರುತ್ತೆ, ಒಂದೇ ಟೈಪ್ ಇರುತ್ತದೆ, ಟಿಶ್ಯೂ ಕಲ್ಚರ್ಡ್ ಪ್ಲಾಂಟ್ಸ್ ಆಗಿರೋದ್ರಿಂದ ಅದನ್ನು ಮಾಡಬಹುದು. ಆಮೇಲೆ ಕಂದು ಬಾಳೆನೂ ಬೆಳ್ಕೋಬಹುದು, ಅವ್ರವ್ರ ರೈತರ ಬಂದವರ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು, ಅದು ಒಳ್ಳೇದು ಇದು ಒಳ್ಳೇದು. ಅಂದ್ರೆ ಅಂಗಾಂಶ ಸಸ್ಯಗಳನ್ನ ತಂದು ನಾನು ನಾಟಿ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹಣಕಾಸು ಹೆಚ್ಚಿಗೆ ಬೇಕಾಗುತ್ತೆ. ಸಬ್ಸಿಡಿನೂ ಇದೆ ನಮ್ಮ ಇಲಾಖೆಯಿಂದ, ಕಂದು ಬಾಳೆ ಬೆಳೆಯಕ್ಕೆ ಅಂಗಾಂಶ ಕೃಷಿ ಬೆಳೆ ಬೆಳೆಯಕ್ಕೆ ಸಹಾಯಧನನೂ ಇದೆ, ಇಲಾಖೆಗೆ ಸಂಪರ್ಕ ಮಾಡಿ. ನೀರಾವರಿಗೂ ಕೂಡ ಇಲಾಖೆಯಿಂದ ಸಹಾಯಧನ ಇದೆ. ಅದೇ ರೀತಿ ತೋಟ ಮಾಡಕ್ಕೆ ತೋಟ ಮಾಡಕ್ಕೆ ಸಬ್ಸಿಡಿ, ಹೊಸ ತೋಟವನ್ನು ಮಾಡ್ಲಿಕ್ಕಾಗಿ ಸಬ್ಸಿಡಿ ಇರುತ್ತೆ. ಎನ್ಎಚ್ಎಂ ಅಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಸಬ್ಸಿಡಿ ಇದೆ, ಎನ್ಆರ್ಇಜಿ ಇಲ್ಲ, ಈಗ ಮುಂಚೆ ಕೊಡ್ತಾ ಇದ್ವಿ ಈಗ ಇಲ್ಲ. ಇನ್ನು ಇಲಾಖೆಯಿಂದ ರೈತ ಬಾಂಧವರಿಗೆ ಏನೆಲ್ಲ ಅನುಕೂಲಗಳು ಅಥವಾ ಸಹಾಯಧನ ಅಥವಾ ಪ್ರೋತ್ಸಾಹವನ್ನ ಮಾಡಂತ ಅವಕಾಶಗಳಿದ್ದಾವೆ ಸರ್? ಅದೇ ಅವಾಗ ಹೇಳಿದ್ನಲ್ಲ ಹನಿ ನೀರಾವರಿಗೆ, ಅದು 90% ಸಹಾಯಧನ ಇದೆ ಎಲ್ಲಾ ರೈತರಿಗೆ. ಆನಂತರ ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಹೊಸ ತೋಟ ಮಾಡಕ್ಕೂ ಸಹಾಯಧನ ಇದೆ. ಆನಂತರ ನಮ್ಮಲ್ಲಿ ಯಾಂತ್ರೀಕರಣ ಅಂತ ಒಂದು ಯೋಜನೆ ಇದೆ, ಯಂತ್ರೋಪಕರಣಗಳನ್ನ ತಗೊಳ್ಳೋದಕ್ಕೆ ರೈತ ಬಾಂಧವರಿಗೆ ಅವ್ರ ಅಕೌಂಟಿಗೆ ಸಹಾಯಧನ ಹೋಗುತ್ತೆ, ಅವ್ರು ತಗೊಂಡು ನಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ಅದರಲ್ಲಿ ಸಾಮಾನ್ಯ ರೈತರಿಗೆ 40%, ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 50% ಸಹಾಯಧನ ಇದೆ. ಇದು ಇಷ್ಟು. ಆನಂತರ ಇನ್ನು ಬೇರೆ ಬೇರೆ ಯೋಜನೆಗಳಿದಾವೆ, ಈಗ ಜೇನು ಸಾಕಾಣಿಕೆ ಮಾಡೋದಾದ್ರೆ ಅದಕ್ಕೂ ಸಹ ನಮ್ಮಲ್ಲಿ ಸಬ್ಸಿಡಿ ಇದೆ, ಸಾಮಾನ್ಯ ರೈತರಿಗೆ 75% ಸಹಾಯಧನ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನ ಇದೆ. ಇಷ್ಟು ಮುಖ್ಯವಾದಂತಹ ಯೋಜನೆಗಳು ನಮ್ಮಲ್ಲಿ ಬಾಳೆಗೆ ಸಂಬಂಧಪಟ್ಟಂಗೆ, ಜೊತೆಗೆ ಅದನ್ನೂ ಸಹ ಅನುಕೂಲತೆ ಪಡ್ಕೋಬಹುದು. ಒಳ್ಳೇದು ಸರ್. ಇದುವರೆಗೆ ಬಾಳೆಯ ಬೇಸಾಯ ಕ್ರಮಗಳು ಏನು, ಈ ಒಂದು ಬಾಳೆಯನ್ನ ನಾವು ಬೆಳೆದಂತಹ ಸಂದರ್ಭದಲ್ಲಿ ಏನೆಲ್ಲ ರೋಗ ಕೀಟಗಳು ಬಂದು ತೊಂದರೆಯನ್ನು ನೀಡುತ್ತೆ, ಇವುಗಳನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಜೊತೆಗೆ ಇಲಾಖೆಯಿಂದ ರೈತ ಬಾಂಧವರಿಗೆ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕುತ್ತೆ ಅನ್ನೋ ವಿಚಾರಗಳನ್ನು ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ತಮ್ಮಿಂದ ನಮ್ಮ ರೈತ ಬಾಂಧವರು ತಿಳ್ಕೊಳ್ಬೇಕು ಅನ್ನೋದಾದರೆ ತಮ್ಮನ್ನು ಸಂಪರ್ಕ ಮಾಡಬಹುದು ಹೇಗೆ ಸರ್? ನನ್ನ ನಂಬರ್ ಹೇಳ್ತೀನಿ, 9485366610. ಇನ್ನೊಂದ್ಸಲ ಹೇಳ, 9485366610. ಒಳ್ಳೇದು ಸರ್. ಇದುವರೆಗೆ ಬಾಳೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವರಗಳನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾಳೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ರೋಗ ಕೀಟಗಳ ನಿಯಂತ್ರಣ ಕ್ರಮ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ನರ್ಸರಿಯ ಮಹತ್ವ ಹಾಗೂ ಉತ್ತಮ ನರ್ಸರಿಯ ಪದ್ಧತಿಗಳು ಈ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಆರ್ ಎನ್ ಜಯಗೋಪಾಲ್. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ, ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಕೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು ಬೊಮ್ಮಕೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕನ್ನಂಬಾಡಿಯ ಕಟ್ಟದಿದ್ದರೆ